ಎತ್ತರದಿಂದ ಮಾತನಾಡು. ಬಹದ್ದೂರು ದುರ್ವೇದನಾದರೆ ಬಹಳ ಸಹಜವಾಯಿತು, ಈ ಕುಳಿತಂತ ಜನರಿಗೆ ಬಹುರಮ್ಮವಾಗಿ ತೋರಿತು. ನಿಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಈ ಬುದ್ಧಿ? ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಶಹಬ್ಬಾಸ್ ಪಾಂಡವರ ಕಡೆಯಿಂದ ಶ್ರೀಕೃಷ್ಣನ ಬಂದಿರುವರಂತೆ. ಶಹಬ್ಬಾಸ್ ಅದಕ್ಕೆ ಬಂದು ನಿಂದ್ರೋಣವಾಯಿತಲ್ಲ ಈ ಸಾರಥಿ. ಜಾಗ್ರತೆ, ಮುಂದೆ ನಮಗೇನ ಆಜ್ಞಾಪ ಹೇಳಿದ್ರಿ ಈ ಬುದ್ಧಿ? ರಾಜಮಂದಿರವನ್ನು ಬಿಟ್ಟು ಈ ನಿರ್ದಿರುವ ಸಬದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ?

ಶೀಲ ಧರ್ಮರಾಜನೇ. ಶಬ್ಬಾಸ್. ಎನಗೆ ದೂತರಿಂದ ಕರೆಸಿದ್ದ ಕಾರಣವೇನು? ಹಾ, ಇಂತ ಚಿಂತಾಬ್ಜಿಯವರು ಕುಳಿತ ಕಾರಣವೇನು? ತಜ್ಞಾಲಜ್ಜು ಹೇಳುವಂತವನಾಗುವ ಧರ್ಮರಾಜನೇ ಆಗ್ರಜನೆ. ಹೇ ಪಾರ್ಥನೆ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಸಹಬ್ಬಾಸ್. ಕರ್ಣನ ಸರಿ ಘನಘೋರ ಮಾಡಿ ಆನಂದದಿಂದ ಬರುವಂತವನಾಗು ಅರ್ಜುನ, ಆ ತ್ರಿಲೋಕದ ಗರ್ಜನ. ಭಂಡನೆ, ಚಂದನೆ, ಯುದ್ಧಕ್ಕೆ ನಿಲ್ಲುವಂತವನಾಗು ಬಂಡ ಅರ್ಜುನನ್ನು. ಏನು ಚಿಂತೆ ನಿಂತಿರುವಂತವನಾಗು ಬಂಡ ಕಲಿ ಪ್ರಚಂಡ. ಇಲ್ಲಿ ತನಕ ಕರ್ಣಾರ್ಜುನರ ಕಾಳಗ ದೊಡ್ಡಾಟ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಬಸ್ಸಯ್ಯ ಸಾಲಿಮಠ್ ಮತ್ತ ಸಂಗಡಿಗರು. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, ಸಿಎಸ್ಸಿ ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800-209-1111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. ಎಸ್ಬಿಐ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, ಐಆರ್ಡಿಎ ರಿಜಿಸ್ಟ್ರೇಷನ್ ನಂಬರ್ 144. ಈಗ ಕೃಷಿ ಹಾಡು ಮೂಡಿ ಬರ್ತದ. ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿ ಬಹಳಷ್ಟು ಬಜ್ಜಿಯ